ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272220006. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272220006. ಬನ್ನಿ ರೈತ ಬಾಂಧವರೇ, ಈಗ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರೇ, ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹಾಗೆ ನಿಮ್ಮೊಡನೆ ಸಂವಾದ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಹೊಸಬರು ಪ್ರಯತ್ನ ಮಾಡಿ, ಹಳಬರು ಹಾಗೆ ಶಾಂತವಾಗಿ ಖುಷಿಯಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ, ವಿಚಾರಗಳನ್ನು ಗ್ರಹಿಸ್ಕೊಳ್ತಾ ಇರಿ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಮತ್ತೊಮ್ಮೆ ನಿಮಗೆ 08272220006. 08272220006. ಕೇಳಿದ್ರೆ ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ವಿಶೇಷವಾಗಿ ಈ ಸಾರಿ ಬಿಸಿಲಿನ ಧಗೆ ಇದೆಯಲ್ಲ, ಇದನ್ನು ನಿಭಾಯಿಸಲಿಕ್ಕೆ ಕಾಳುಮೆಣಸು ಬೆಳೆದಿರೋರು ಏನು ಕ್ರಮಗಳನ್ನು ಕೈಗೊಳ್ಬೇಕನ್ನೋದ್ರ ಬಗ್ಗೆ ಇವತ್ತು ನಾವು ಡಾಕ್ಟರ್ ಎಸ್ ಜೆ ಅಂಕೇಗೌಡರನ್ನ ಸಂಪರ್ಕ ಮಾಡಿ ವಿವರಗಳನ್ನು ನಿಮಗಾಗಿ ಧ್ವನಿಮುದ್ರಣ ಮಾಡಿಕೊಂಡಿದ್ದೀವಿ. ಕೊಡಗಿನಲ್ಲಿ ಕಾಫಿ ತೋಟಗಳಲ್ಲಿ ಕಾಸಿನ ಬೆಳೆಯಾಗಿ ಬೆಳೆಯುವ ಕಾಳುಮೆಣಸು ಸಂರಕ್ಷಣೆಯಾದರೆ, ಪೋಷಣೆಯಾದರೆ ಚೆನ್ನಾಗಿ ಅದರಿಂದ ಒಳ್ಳೆಯ ಫಲವನ್ನು ಪ್ರತಿಫಲವನ್ನು ಪಡಿಬಹುದಲ್ವ? ಒಂದು ಸಾರಿ ಹೋಯ್ತಂದ್ರೆ ಮತ್ತೆ ಬೆಳೆಸೋದು ಕಷ್ಟವೇ. ಈ ಹಿನ್ನೆಲೆಯಲ್ಲಿ ನೀವು ಕಾಳುಮೆಣಸಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಬೇಕನ್ನೋದ್ರ ಬಗ್ಗೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಅಂಶಗಳನ್ನು ಆಲಿಸಿಕೊಂಡು ಅನುಷ್ಠಾನ ತಂದರೆ ಬಹಳ ಒಳ್ಳೆಯದು. ವಿವರವಾಗಿ ಸಲಹೆಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸ್ಕೊಳ್ಬೋದು ಶ್ರೋತೃಗಳೇ. ಹಾಗೆ ಶುಂಠಿಗೆ ಒಳ್ಳೆ ಬೆಲೆ ಬಂದಿದೆ ಹೇಳ್ತಾ ಇದ್ರು ಪ್ರಗತಿಪರ ಕೃಷಿಕರಾದ ಎಂ ಟಿ ಬೇಬಿ ಅವರು. 5,000 ರೂಪಾಯಿ ತಲುಪಿದೆ 60 ಕೆಜಿ ಚೀಲಕ್ಕೆ ಅಂತ. ವಿಚಾರವನ್ನು ಆಮೇಲೆ ನಿಮಗೆ ಹೇಳಲಾಗುತ್ತೆ. ಈಗ ಕರೆಯನ್ನು ಸ್ವೀಕರಿಸಿದ್ವಿ. ನಮಸ್ಕಾರ, ತಾವ್ಯಾರು? ಹಲೋ. ಹಾಂ, ತಮ್ಮ ಹೆಸರು? ಹಲೋ. ನಿಮ್ಮ ಹೆಸರು? ವ್ಯತ್ಯಾಸ ಆಯಿತು. ಕೇಳಿದ್ರೆ ಬೇಬಿಯವರ ಕುರಿತಂತೆ ನಾವು ಹೇಳ್ತಾ ಇದ್ವಲ್ಲ, ಕುಶಾಲನಗರ ಹತ್ತಿರ ಇರುವ ಅರಶಿನಗುಪ್ಪೆ ಅವರ ಊರು. ಅಲ್ಲಿನೇ ತೋಟದಲ್ಲಿ ಮನೆ ಮಾಡಿಕೊಂಡು ಬಹುಶಃ ಅಪರೂಪದ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಜೀವನದಲ್ಲಿ 7 ಬೆಳೆಗಳನ್ನು ಕಂಡಿದ್ದಾರೆ. ಶುಂಠಿ ಅವರೇನು 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಬೆಳೀತಾ ಇಲ್ಲ. ಹೋದ ವರ್ಷ 43 ಎಕರೆ ಬೆಳೆದಿದ್ರಂತೆ, ಈ ಸಾರಿ 45 ಎಕರೆಯಲ್ಲಿ ಹಾಕ್ತಿದ್ದಾರೆ. ಬೆಲೆ ಕಡಿಮೆ ಆಗಲಿ ಬಿಡಲಿ, ಅವ್ರದ್ದು ಒಂದು ಯೋಚನೆ ಅಂದರೆ ಶುಂಠಿ ಅಷ್ಟೇ. 1800 ರೂಪಾಯಿಗೆ ಮಾರಾಟ ಮಾಡಿದರು ಪ್ರಾರಂಭದಲ್ಲಿ. ಈ ವರ್ಷ 4300 ರೂಪಾಯಿ ತನಕನೂ ಮಾರಾಟ ಮಾಡಿ ಅರ್ಧಕ್ಕರ್ಧ ಖರ್ಚು ಮಾಡಿದ್ದಾರೆ. ಇನ್ನೂ ಇದೆ, ಈಗ 5000 ರೂಪಾಯಿ ಇದೆ, 10000 ರೂಪಾಯಿ ತನಕ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಶುಂಠಿಗೆ ಒಳ್ಳೆಯ ಬೆಲೆ ಬರುತ್ತೆ, ಈ ಸಾರಿ ಬೆಳೆದಿರೋರಿಗೆ ಒಳ್ಳೆಯ ದುಡ್ಡು. ಈ ಕುರಿತಂತೆ ಅವರನ್ನು ಬೆಳಗ್ಗೆ ನಾವು ಸಂದರ್ಶನ ಮಾಡಿ ಗುರುವಾರಕ್ಕೆ ವಿಚಾರಗಳ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಿದ್ವಿ. ಒಳ್ಳೆಯ ಅನುಭವಸ್ಥರು MT ಬೇಬಿ ಅವರು. ಕೇರಳದಿಂದ ಅವರು ತಂದೆ ಬಂದವರು, ಕೊಡಗಿನಲ್ಲಿ ವಾಸ ಮಾಡಿಕೊಂಡು ಸಣ್ಣ ಹಿಡುವಳಿಯಲ್ಲಿ ಜೀವನ ಶುರು ಮಾಡಿ ಈಗ ಸ್ಥಿತಿವಂತರಾಗಿದ್ದಾರೆ. ಕೃಷಿಯಲ್ಲಿ ಶ್ರಮಪಟ್ಟರೆ ಹೇಗೆ ತಮ್ಮ ಜೀವನವನ್ನು ಉನ್ನತೀಕರಣಗೊಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವರೇ ಒಂದು ಉದಾಹರಣೆ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಉತ್ತರ ಸಿಗಲಿಲ್ಲ ಅಂದರೂ ನೀವೇನು ಬೇಸರ ಮಾಡ್ಕೊಳ್ಳೋ ಅಗತ್ಯಿಲ್ಲ. ಒಂಥರ ಆಸಕ್ತಿದಾಯಕವಾದ ವಿಚಾರಗಳು ನಿಮ್ಮ ಮನಸ್ಸಿಗೆ ತಟ್ತವೆ, ಎಷ್ಟೋ ಸಂಗತಿಗಳು ಉಪಯುಕ್ತವಾಗಿರ್ತವೆ. ನಿಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೋದು. ಹೊಸೊಬ್ಬರಿಗೆ ಅವಕಾಶ ಇದೆ, ಮಾತಾಡಿ ಆರಾಮಾಗಿ. 0822 7200 006 ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಶ್ರೋತೃಗಳೇ, ಶುಂಠಿ ಕುರಿತಂತೆ ಮಾತಾಡ್ತಾ ಇದ್ವಿ, ಕರೆ ಬಂತು, ಸ್ವೀಕರಿಸಿ ಮಾತು ಮುಂದುವರ್ಸೋಣ. ನಮಸ್ಕಾರ, ಯಾರು ತಾವು? ನಮಸ್ತೆ. ನಮಸ್ಕಾರ, ಯಾರು ತಾವು? ಅಕ್ಕೇರಿ ಗ್ರಾಮದಿಂದ ಬಿಪಿ ಗಿರಿಜೇಶ ಅಂತ. ಗಿರಿಜೇಶ್ ಅವರು ಎಲ್ಲಿಂದ ಅಣ್ಣ? ಹೊಸಕೇರಿ, ಮಡಿಕೇರಿ ತಾಲೂಕು. ಹೊಸಕೇರಿ. ಎಷ್ಟು ತೋಟ ಇದೆ, ಏನು ಗದ್ದೆ ಮಾಡ್ತಾ ಇದ್ದೀರಾ? ತೋಟ ಇದೆ 10 ಎಕರೆ. 4? 4 ಎಕರೆ. ಭತ್ತ ಬೆಳಿತೀರಾ? ಭತ್ತ ಬೆಳೀತಾ ಇದ್ದೆ, ಒಂದು 3-4 ವರ್ಷದಿಂದ ಮಾಡ್ತಾ ಇಲ್ಲ, ಸ್ವಲ್ಪ ದೂರ ಆಗುತ್ತೆ ನೋಡ್ಕೊಂಡು. ದನಕರುಗಳನ್ನ ಇಟ್ಕೊಂಡಿದ್ದೀರಾ? ದನಗಳು ಇಟ್ಕೊಂಡಿದೆ ಸರ್, ಇವಾಗ್ಲೂ ಅದ್ನ ಬಿಟ್ಟು 1 ವರ್ಷ ಆಯ್ತು. ಓಹೋ, ಯಾಕೆ ಬಿಟ್ರಿ? ಗದ್ದೆ ದೂರದಿಂದ ದನ ಕರ್ಕೊಂಡು ಹೋಗಿ ಹೊಡ್ಕೊಂಡು ಇದು ಮಾಡ್ಕೊಳ್ಳೋದು ಕಷ್ಟ, ಬೇರೆ ಬೇರೆ ತೋಟ ಬಿಟ್ಟು ಹೋಗ್ಬೇಕು, ಅವ್ರ ತೋಟದಲ್ಲಿ ಹೋಗಕ್ಕೂ ಬಿಡಲ್ಲ ಈ ಕಡೆ. ಓಹೋಹೋ, ಆ ಪ್ರಾಬ್ಲಮ್. ಏನೆಲ್ಲ ಸಮಸ್ಯೆಗಳು ನೋಡಿ ಅಲ್ವಾ? ಗದ್ದೆಯಲ್ಲಿ ಏನ್ ಮಾಡ್ತದ್ರಿ ಈಗ? ಮತ್ತೆ ಗದ್ದೆಯಲ್ಲಿ ಏನ್ ಮಾಡ್ತದ್ರಿ? ಗದ್ದೆಯಲ್ಲಿ ಇವಾಗ ಹೋದ ವರ್ಷ ಒಂದು 200 ಅಡಿಕೆ ಹಾಕಿದ್ದೀನಿ. ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಯಿಂದ? ದೂರ ಅಂದ್ರೆ ನಿಮ್ಮ ಗದ್ದೆ ಮನೆಯಿಂದ ಎಷ್ಟು ದೂರ ಆಗ್ತದೆ? ಮನೆಯಿಂದ ನನಗೆ ಬೇರೆ ತೋಟದಲ್ಲಿ ಹೋಗೋದಾದ್ರೂ ಒಂದು 3/4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅದೇನು ದೊಡ್ಡದಲ್ಲ, ಅದೇನು ದೊಡ್ಡದಲ್ಲ. ಆದ್ರೆ ಯಾಕೋ ನಿಮಗೆ ಮನಸ್ಸಿಗೆ ಒಂಥರ ವರ್ಷ ಮಾಡಿದೆ, ಕೆಲವರಿಗೆ ಹೇಳಿದೆ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಅಲ್ಲಿ ಪಕ್ಕದವರಿಗೆ. ಪ್ರಾಬ್ಲಮ್. ಎಷ್ಟು ವಯಸ್ಸು ತಮ್ದು? ನಿಮ್ಮ ವಯಸ್ಸು ಎಷ್ಟು ಗಿರಿಜೇಶ? ಅದೇ ವಯಸ್ಸಾದ್ಮೇಲೆ ಒಂದು 50-55 ಆದ್ಮೇಲೆ ಎಷ್ಟೋ ಜನಗಳಿಗೆ ಆಸಕ್ತಿನೂ ಕಡಿಮೆ ಆಗುತ್ತೆ, ಮತ್ತೆ ತೀರಾ ಅಲ್ಲ ಸಹಜವಾಗಿ ಅದು ಜೈವಿಕ ಕ್ರಿಯೆ ಅದು ಎಲ್ಲರದು ಅಷ್ಟೇ. ಆಗ್ಲಿ ಆಗ್ಲಿ, ಮುಂದಿನ ದಿನಗಳು ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾವು ಆಶಿಸ್ತೀವಿ. ಗಿರಿಜೇಶನ ಪ್ರಶ್ನೆ ತಮಗೆ, ಒಂದು ಕುತೂಹಲಕಾರಿಯಾದ ಪ್ರಶ್ನೆ. ಕಿತ್ತಳೆ ಗಿಡಗಳಲ್ಲೇ ಮುಳ್ಳಿರ್ತಾವಲ್ವಾ? ಮುಳ್ಳುಗಳಿರ್ತಾವಲ್ವಾ? ಮುಳ್ಳುಗಳಿಲ್ಲದ ಕಿತ್ತಳೆ ಕಾಣದ ಅಪರೂಪ ಅಲ್ವಾ? ಮುಳ್ಳುಗಳಿಲ್ಲದೇನಾದ್ರೂ ಕಿತ್ತೆ ನೋಡಿದಿರಾ ಅಲ್ವಾ? ಕಿತ್ತಲೆ ಮುಳ್ಳಿರುತ್ತೆ, ಮುಳ್ಳಿರುವ ಕಿತ್ತಲೆಯಿಂದ ಹಣ್ಣು ತಗೊಳ್ತೀವಿ ಅಲ್ವಾ? ಆದರೆ ಅದೇ ಥರ ಒಂದು ಮರ ಅಲ್ಲ ಅದು, ಅದರಲ್ಲಿ ಮುಳ್ಳಿರುತ್ತೆ, ಒಳ್ಳೆ ಹಣ್ಣುಗಳನ್ನು ಕೊಡುತ್ತೆ, ನಮಗೆ ಇಷ್ಟವಾದ ಹಣ್ಣುಗಳೇ ಸಿಗ್ತವೆ. ಆದರೆ ಕಿತ್ತಳೆ ಜಾತಿ ಸೇರಿಲ್ಲ ಅದು, ಕೊಡಗಿನಲ್ಲೂ ಬೆಳೀಬಹುದು, ಬೆಳೀತಿದ್ದಾರೆ. ಯಾವುದಿರ್ಬೋದು ಅಂತ ಹೇಳ್ತೀರಾ? ಅಲ್ಲ, ಮರ ಅಲ್ಲ ಅದು, ಕಿತ್ತಳೆ ಥರ ಮರವಾಗಿ ಬೆಳೆಯಲ್ಲ, ಗಿಡವಾಗಿ ಬೆಳೆಯಲ್ಲ, ಆದರೆ ಮುಳ್ಳುಗಳಿರ್ತವೆ. ಗಿಡ ಇರುತ್ತಲ್ಲ, ಗಿಡನೂ ಅಲ್ಲ ಅದು, ಮರನೂ ಅಲ್ಲ, ಬಳ್ಳಿನೂ ಅಲ್ಲ. ಅಲ್ಲ, ಒಂದು ರೀತಿಯಲ್ಲಿ ಅದು ಗಿಡ ಅಂತ ಹೇಳ್ಬೋದು, ಆದರೆ ಅದಕ್ಕೆ ಒಂದು ರೂಪ ಅಂತ ಕೊಡೋಕ್ಕಾಗಲ್ಲ. ಒಂಥರ ಹಬ್ಬಿಕೊಂಡು ಬೆಳೀತಾ ಹೋಗ್ತದೆ, ಅದು ಬಳ್ಳಿ ಥರನೂ ಇರಲ್ಲ. ಪ್ಯಾಷನ್ ಫ್ರೂಟ್? ಹಾಂ, ಪ್ಯಾಷನ್ ಫ್ರೂಟ್ನಲ್ಲಿ ಮುಳ್ಳಿರ್ತಾವ? ಮುಳ್ಳಿರಲ್ಲ. ಆದರೆ ಹೌದು, ಇದರಲ್ಲಿ ಮುಳ್ಳಿರುತ್ತೆ, ಇದು ಬಳ್ಳಿನೂ ಅಲ್ಲ. ಆಮೇಲೆ ಈ ಕಿತ್ತಲೆ ಥರ ಎಲೆಗಳು ಅದು ಇದು ಕಾಣೋದಿಲ್ಲ. ಹಾಂ, ಗೊತ್ತಾಗ್ತಲ್ವಾ? ಹೌದು. ಅಲ್ಲ, ನೀವು ನೋಡಿದಿರಿ? ಪಂಜಾಬ್ ಸೈಡಲ್ಲಿ ಇಲ್ಲ, ನಮ್ಮ ಕೊಡಗಿನಲ್ಲಿ ಬೆಳೀತಾರೆ. ಹೌದು ಹೌದು, ಇಲ್ಲ ಮರ ಅಲ್ಲ, ಇದು ಮರ ಅಲ್ಲ, ಗಿಡ ಥರ ಕಾಣಲ್ಲ, ಬಳ್ಳಿ ಥರನೂ ಇರಲ್ಲ. ಸೂಕ್ಷ್ಮವಾಗಿ ಕ್ಲೂ ಕೊಟ್ಬಿಟ್ರೆ ಹೇಳ್ಬಿಡ್ತೀರಿ, ನೋಡೋಣ. ಮುಂದೆ ಅವರು ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ, ಕೇಳ್ತಾರೆ. ಹಾಂ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಕುತೂಹಲ ತರಿಸುವ ಪ್ರಶ್ನೆ ಇದೆ. ಹಣ್ಣು ನೀಡುವ ಕಿತ್ತಳೆ ಗಿಡಗಳಲ್ಲಿ ಮುಳುಗಿರ್ತವೆ, ಆದರೆ ಮರವಾಗಿ ಬೆಳೆಯದ ಮುಳ್ಳುಗಳು ಇರುವ ಕಿತ್ತಳೆ ಗುಂಪಿಗೆ ಸೇರಿರದ ಬೆಳೆಯೊಂದರಿಂದ ಹಣ್ಣುಗಳನ್ನು ನಾವು ಪಡಿತೀವಿ. ಕೊಡಗಿನಲ್ಲೂ ಅದನ್ನು ಕೆಲವರು ಜನ ಬೆಳೀತಿದ್ದಾರೆ, ಎಷ್ಟೋ ಜನ ಹಣ್ಣನ್ನು ತಿಂದಿದ್ದಾರೆ, ತಿಂತಿದ್ದಾರೆ. ಅದು ಯಾವ ಬೆಳೆ ಅಂದ್ಕೊಂಡು ಹೇಳ್ಬೋದಾ ನೋಡಿ, ಪ್ರಯತ್ನ ಮಾಡಿ. ಮುಂದಿನ ಕರೆ ಇಲ್ಲ, ಕಡಿತವಾಯಿತು. ಕರೆ ಮಾಡಿ ಶ್ರೋತೃಗಳೇ. ಹೊಸಬರಿಗೆ ಅವಕಾಶ, ನಮ್ಮ ಪ್ರತಿ ವಾರ ಅಥವಾ ಆಗಿಂದಾಗೆ ಸಂಪರ್ಕ ಮಾಡೋರು ಅವಕಾಶ ಕೊಟ್ಟಿದ್ದಾರೆ. 08-2722-00006 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ ನಮಸ್ಕಾರ. ಯಾರು ತಾವು ಹೇಳಿ? ಹಾ, ಯಾರು ತಾವು? ನಮಸ್ಕಾರ. ನಮಸ್ಕಾರ. ಆವಂದೂರು ಊರಾಳ್ನ ಮನೆಯಿಂದ. ಆವಂದೂರಿನಿಂದ? ಊರಾಳ್ನ ಮಣ್ಣಪ್ಪ, ರಾಣಿ ರಾಣಿ ಮಣ್ಣಪ್ಪ. ತಮ್ಮ ಹೆಸರೇನಂದ್ರಿ? ರಾಣಿ ಮಣ್ಣಪ್ಪ. ಪ್ರಾಣಿ ಪ್ರಾಣಿನ ರಾಣಿನ? ರಾಣಿ ಮಣ್ಣಪ್ಪ, ಮಣ್ಣಪ್ಪ ಮೆಡಿಸರು. ಓಕೆ ಓಕೆ, ರಾಣಿಯವರು. ಓಕೆ ರಾಣಿ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್. ಎಕ್ಸಲೆಂಟ್ ಎಕ್ಸಲೆಂಟ್. ನೋಡಿ, ಬಹಳ ಕುತೂಹಲದಿಂದ ಆಸಕ್ತಿಯಿಂದ ನೀವು ಸಂಪರ್ಕ ಮಾಡಿದಿರಿ. ಹೌದು, ನೀವು ಕೇಳ್ತಾ ಇರ್ತೀವಿ ನಾವು. ಹಾ, ನೋಡಿ ನೋಡಿ, ರಾಣಿ ಪೊನ್ನಪ್ಪನವರು ಸರಿಯಾಗಿ ಉತ್ತರ ಹೇಳಿದಿರಿ. ಮೊನ್ನಪ್ಪನವರ? ಹಾ, ರಾಣಿ ಮೊನ್ನಪ್ಪನವರು ಉತ್ತರ ಸರಿಯಾಗಿ ಹೇಳಿದಿರಿ. ತಮ್ಮ ಪರಿಚಯ ಮಾಡಿಕೊಡ್ಬೋದಮ್ಮ? ನಾವು ಇಲ್ಲಿ ಅವಂದೂರು ಗ್ರಾಮದಲ್ಲಿ. ನಮಗೆ ತೋಟ ಇದೆ, ಕಾಫಿ ತೋಟ ಇದೆ. ಎಷ್ಟಿದೆ ಏಲಕ್ಕಿ ತೋಟ? ಕಾಫಿ ತೋಟ ಒಂದು 20 ಎಕರೆ ಇದೆ. ಮತ್ತೆ ಏಲಕ್ಕಿ ಇದೆ. ಏಲಕ್ಕಿ ಎಷ್ಟಿದೆ ಅಮ್ಮ? ಏಲಕ್ಕಿ ಒಂದು 100 ಕೆಜಿ ಆಗ್ತದೆ. 100 ಕೆಜಿ. ಆಮೇಲೆ ಭತ್ತ ಬೆಳಿತೀರಾ? ಹಾ, ಭತ್ತ ಬೆಳಿತೀವಿ. ಎಷ್ಟು ಬೆಳಿತೀರಿ? ಭತ್ತ ವರ್ಷಕ್ಕೆ ಆಗುವಷ್ಟು ಭತ್ತ ಬೆಳಿತೀವಿ, ಒಂದು 25 ಬಟ್ಟೆ ಆಗ್ತದೆ. ಮನೆ ತುಂಬಾ ಇತ್ತು ಭತ್ತ, ಮೊದಲು ಮದುವೆದ ಸುದ್ದಿ ತುಂಬಾ ಇತ್ತು. ಈಗ ಅಡಿಕೆ ಹಾಕಿರ್ತಿದೀವಿ. ಮತ್ತೆ ದನಕರುಗಳು ಇಟ್ಕೊಂಡಿರ್ಬೇಕಲ್ವಾ? ಒಂದು ಹಸು ಇದೆ. ಒಂದೇ ಒಂದು? ಎರಡು ಇದೆ, ಆದ್ರೆ ನಮ್ಗೆ ಇಲ್ಲಿ ಹಾಲಿನ ವ್ಯವಸ್ಥೆ ಎಲ್ಲ ಮನೆ ಮನೆಯಲ್ಲಿ ಹಾಲು ಇರೋದ್ರಿಂದ ಮಾರುವ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ನಮ್ಮ ಕಟ್ಟಿಗೆ ಮಾತ್ರ. ನಿಮ್ಮ ನಿಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬೋದು ತಾಯಿ? ಸಂಪರ್ಕ, ನಿಮ್ಮ ನಂಬರ್ ಹೇಳಿ. 9898-4545-7555-2204-204. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತಮ್ಮ? ಮಡಿಕೇರಿಯಿಂದ ಬೆಟ್ಟಗೇರಿ ಉದಯ ಕೂಣಿಂದ ಪುನಃ ಒಳಗಡೆ 4 ಕಿಲೋಮೀಟರ್ ಹೋಗ್ಬೇಕು ಅವಂದೂರು. ನೀವು ಬಂದಿದ್ದೀರಾ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ? ಹೌದಾ, ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಒಂದ್ಸಲಿ ರೇಡಿಯೋ ಹಳ್ಳಿ ರೇಡಿಯೋ ಬಂದಿದ್ದೀರಲ್ಲ ಪ್ರಸಾರಕ್ಕೆ. ಹೌದು, ನಮ್ಮ ಆಕಾಶವಾಣಿ. ಹೌದು, ನಮ್ಮ ಆಕಾಶವಾಣಿಯವರು ಬಂದಿದ್ದಾರೆ. ನೋಡೋಣ ನೋಡೋಣ, ನಿಮ್ಮ ಪರಿಚಯ ನಿಮ್ಮ ದರ್ಶನ ಆಗುತ್ತೆ. ಡ್ರ್ಯಾಗನ್ ಫ್ರೂಟ್ ನನ್ನ ಮಗ ಆರ್ಮಿಗೆ ಹೋಗಿದ್ದಾನೆ ಸಣ್ಣವನು. ಅವನು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸಿ ಗಿಡ ಮಾಡಿ ಗಿಡ ಬೆಳೆದುಂಟು. ಈಗ ಎಷ್ಟು ಬೆಳೆದಿದ್ದೀರಿ? ಎಷ್ಟು ಬೆಳೆದಿದ್ದೀರಿ? ಒಂದು 4 ಗಿಡ ಇದೆ. ಹಣ್ಣು ಸಿಕ್ಕುವ ನಿಮಗೆ? ಹಣ್ಣು ಬೆಳೆಸಾಗಿಲ್ಲ, ಈಗ 2 ವರ್ಷ ಆಗಿದಷ್ಟೇ ನಟ್ಟು. ಬಂದಿದೆ ಆದರೂ ತಕ್ಷಣ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಅಲ್ವಾ? ಅದೇ ನೀವು ಮುಳ್ಳು ಮುಳ್ಳು ಅಂತ ಹೇಳಾಗ ನಾವು ಕಿತ್ತೆ ಹಣ್ಣು ಸಹ ತುಂಬಾ ಬೆಳೆಸಿದೀವಿ. ಈಗೆಲ್ಲ ರೋಗ ಬಂದು ಇದಾಯ್ತು, ಅದ್ರ ತುಂಬಾ ಬೆಳೆದು ಎಲ್ಲ ಕಂಪ್ಲೀಟ್ ಕೊಟ್ಟು ತಗೊಂಡು ಹೋಗ್ತಾರೆ. ಇಲ್ಲ, ಬರುತ್ತೆ, ಕೊಡಗಿನಲ್ಲೂ ಆರಾಮಾಗಿ ಬೆಳೀತತೆ. ಇಲ್ಲಿ ಮೇಕೇರಿ ಮೇಕೇರಿಯಲ್ಲಿ ಅದಕ್ಕೆ ತುಂಬಾ ಬೇರೆ ಏನೋ ನಮ್ಗೆ ಕರೆಕ್ಟ್ ವ್ಯವಸ್ಥೆ ಗೊತ್ತಿಲ್ಲ ಯಾವತ್ತರ ಬೆಳೆಸೋದು ಅಂತ ಹೇಳಿ, ನೀರೆಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಮೇಕೇರಿಯಲ್ಲಿ ಒಬ್ರು ಮನೆ ಸುತ್ತಮುತ್ತಲ್ಲ ಬಹಳ ಚೆನ್ನಾಗಿ ನೋಡಿದೀವಿ ನೋಡಿದೀವಿ ನಾವು. ಹಾ ನೋಡಿ ನೋಡಿ, ಟೆರೆಸ್ ಮೇಲೆಂದ ಕೆಳಗೆ ಇಳಿಸಿದ್ದಾರೆ ತುಂಬಾ. ಹೌದು, ಅದೇ ತರ ಬೆಳಿಬೇಕು ಅದನ್ನ. ನಾವು ನೆಲದಲ್ಲೇ ನಟ್ಟುಬಿಟ್ಟು ರಿಂಗ್ ಹಾಕಿಬಿಟ್ಟು ಬೆಳಿಗ್ಗೆ ಮೇಲ್ಗಡೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ರೇಡಿಯೋನ ಎಷ್ಟು ವರ್ಷದಿಂದ ಕೇಳ್ತದ್ರಿ? ರೇಡಿಯೋ ಸುಮಾರು ವರ್ಷದಿಂದ ಕೇಳ್ತಾ ಇದ್ವಿ. ಬೆಳಿಗ್ಗೆ ರೇಡಿಯೋ ಕೇಳೋದು ಜಾಸ್ತಿ, ಟಿವಿ ನೋಡೋ ಟೈಮ್ ಇಲ್ಲಲ್ಲ ಅಲ್ವಾ? ರೇಡಿಯೋ ಕೇಳೋದೇ ಕೆಲಸ. ಒಳ್ಳೇದು ಒಳ್ಳೇದು. ಮತ್ತೆ ಸಾಯಂಕಾಲನು ಕೇಳ್ತೀರಿ? 8 ಗಂಟೆ 8:30 ಕೆಲಸದ ಹೊರಗೆ ಅಲ್ವಾ? ಹೌದು ಹೌದು, ಲೇಬರ್ಸ್ ಇದ್ದಾರೆ ನಮ್ಮಲ್ಲಿ ಇವತ್ತೆ ಎರಡು ಟೈಮಲ್ಲಿ. ಚೆನ್ನಾಗಿ ಮಾತಾಡಿದ್ರಿ ಅಮ್ಮ. ರಾಣಿ ಮುನ್ನಪ್ಪನವರು, ತಮಗೆ ಧನ್ಯವಾದಗಳು ಅಮ್ಮ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೋಡಿ, ಡ್ರ್ಯಾಗನ್ ಫ್ರೂಟ್ ಉತ್ತರ ರಾಣಿ ಮುನ್ನಪ್ಪನವರಿಗೆ ಸುಲಭವಾಗಿ ಸಿಕ್ತು. ಮುಳ್ಳುಗಳಿರ್ತವೆ, ಅಷ್ಟು ಸುಲಭವಾಗಿ ದನಕರುಗಳು ಮುಟ್ಲಿಕ್ಕಾಗಲ್ಲ, ಮತ್ತು ಅದನ್ನು ತಿನ್ನೋಕ್ಕೂ ಆಗಲ್ಲ. ಡ್ರ್ಯಾಗನ್ ಫ್ರೂಟು ಕ್ಯಾಕ್ಟಸ್ ಜಾತಿಗೆ ಸೇರಿರೋದು, ನೀರಿನ ಬರವನ್ನು ಸಹಿಸಿಕೊಳ್ಳುತ್ತೆ. ಹೆಚ್ಚು ಮಳೆ ಆದರೆ ಅತಿಯಾಗಿ ನೀರು ನಿಂತುಬಿಟ್ರೆ ಕೊಳೆತು ಬಿಡುತ್ತೆ ಮಾತ್ರ. ಕೊಡಗಿನಲ್ಲೂ ಕೆಲವಾರು ಜನ ಬೆಳೆದಿದ್ದಾರೆ, ಹಣ್ಣುಗಳನ್ನು ಪಡೀತಿದ್ದಾರೆ. ಡ್ರ್ಯಾಗನ್ ಫ್ರೂಟು ಹಿತವಾದ ಸಿಹಿಯನ್ನು ಹೊಂದಿರುವ ಹಣ್ಣು, ಕೆಲವೊಂದು ಕಡೆಗಂತೂ ಒಳ್ಳೆ ಬೆಲೆ. ಪ್ರಯತ್ನ ಮಾಡಿ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ. ಹಾಂ ಮಾತಾಡಿ, ಯಾರು ತಾವು, ನಿಮ್ಮ ಹೆಸರು? ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನಾನು ಹೇಮಕುಮಾರ್ ಅಂತ, ಬೆಟ್ಟಗೇರಿ ನೇನಿ ಮನೆಯಿಂದ. ಹಾಂ ಹಾಂ, ಹೇಮಕುಮಾರ್ ಅವರು ಬೆಟ್ಟಗೇರಿಯಿಂದ. ಮಡಿಕೇರಿ ತಾಲೂಕು ಅಲ್ವಾ? ಹೌದೌದು ಸರ್, ಮಡಿಕೇರಿ ತಾಲೂಕು. ಹೇಮಕುಮಾರ್ ಅವರು ತಮ್ಮ ಪರಿಚಯ ಮಾಡಿಕೊಡಿ. ಎಷ್ಟು ಎಕರೆ ತೋಟ ಇದೆ, ಗದ್ದೆ ಇದೆ? ಕಡಿಮೆ ಇದೆ ಸರ್, ನಾನು 19 ವರ್ಷ ಆರ್ಮಿ ಸರ್ವಿಸ್ ಮಾಡಿದೆ ಸರ್. ಆರ್ಮಿ ಸರ್ವಿಸ್ ಆದ್ಮೇಲೆ ನಮ್ಮ ಆಕಾಶವಾಣಿಯಿಂದ ಒಂದು ಸರಿ ಇಂಟರ್ವ್ಯೂ ಕೂಡ ನಾನು ಭಾಗವಹಿಸಿದ್ದೆ. ಸಂದರ್ಶನ ಮಾಡಿದ್ರು ದಿಗ್ವಿಜಯ ಸರ್ ಅವರು. ಮತ್ತೆ ಈಗ ಪ್ರೆಸೆಂಟ್ ರಿಟೈರ್ಡ್ ಆದ್ಮೇಲೆ ಈಗ ವಿರಾಜಪೇಟೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ ಪಟ್ಟಣ ಪಂಚಾಯತಿಯಲ್ಲಿ. ಹಾಗೆ ಮತ್ತೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಕೃಷಿ ತುಂಬಾ ಇಂಟ್ರೆಸ್ಟ್, ಮೊದಲಿಂದಲೇ ಕೃಷಿ ಸಂದರ್ಭಕ್ಕೆ ಮನೆಗೆ ಬಂದು ಕೃಷಿ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು. ಎಷ್ಟು ಎಕರೆ ತೋಟ ಇದೆ ಅಣ್ಣ? ತೋಟ ನಮ್ದು 1.75 ಎಕರೆ ತೋಟ ಇದೆ ಸರ್. ಗದ್ದೆ ಏನಾದ್ರು ಇದೆಯಾ? ಗದ್ದೆ ಇದೆ ಸರ್, ಗದ್ದೆ ಮಾಡ್ತೀನಿ. 1 ವರ್ಷ ಗದ್ದೆ ಬಿಟ್ಟಿಲ್ಲ ಇಲ್ಲಿ, 1 ವರ್ಷ ಹಳ್ಳಿ ಬಿಟ್ಟಿದೆ ಅಂದ್ರೆ ಆರ್ಮಿಲಿ ಬರ್ಲಿಕ್ಕಾಗಿಲ್ಲ. ಎಷ್ಟು ಪ್ರದೇಶದಲ್ಲಿ ಭತ್ತ ಬೆಳ್ಕೊಂತೀರಿ? ಭತ್ತ ಫುಲ್ 1 ಎಕರೆ ಇದೆ ಸರ್, 1 ಎಕರೆ ಫುಲ್ ಭತ್ತ ಬೆಳಿತೀವಿ. ದನಕರುಗಳು? ಹೌದು, ದನಕರು ಹಸು ಇದೆ ಸರ್, 2 ಹಸುಗಳು ಇದಾವೆ. ನೋಡಿ, ಕಳೆದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಆರ್ ಎನ್ ಆರ್ ಹಾಕಿದ್ವಿ, ಆರ್ ಎನ್ ಆರ್ ಸ್ವಲ್ಪ ಬೇಗ ಆಯ್ತು. ಮತ್ತೆ ಅದ ಕಟಾವು ಆದ ನಂತರ ಅದಕ್ಕೆ ನೀರು ಬಿಟ್ಟು ಮತ್ತೆ ಸ್ವಲ್ಪ ಯೂರಿಯಾ ಗೊಬ್ಬರನ ಹೊಡೆದು ಪುನಃ ಎರಡನೇ ಬೆಳೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅದು ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ತುಂಬಾ ಆಹಾರವಾಯ್ತು, ತುಂಬಾ ಎಲ್ಲ ತುಂಬಾ ಪಕ್ಷಿಗಳು ಬರ್ತಿದ್ವು, ತುಂಬಾ ಖುಷಿ ಆಗ್ತಿತ್ತು ನೋಡಿದ್ರೆ. ಹೌದು. ಹೇಮಕುಮಾರ್ ತಮ್ದು ನಂಬರ್ ಹೇಳ್ಬೋದಾ, ಸಂಖ್ಯೆನ ಹೇಳ್ಬೋದಾ? 9980 240 9666. ಓಕೆ, ಈಗ ಪ್ರಶ್ನೆ ತಮಗೆ. ನಾವು ಏನೇ ಪ್ರಯತ್ನ ಪಟ್ಟರು ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ನಷ್ಟ ಅನ್ನೋದು ಇದ್ದೇ ಇರುತ್ತೆ. ಏನು ಔಷಧಿ ಹೊಡೆದ್ರೂ ರೋಗ ಕೀಟಗಳು ಸ್ವಲ್ಪನಾದರೂ ಕಾಟ ಕೊಟ್ಟೇ ಕೊಡ್ತವೆ, ಅಥವಾ ನಾವು ಏನು ಮಾಡೋಕ್ಕೆ ಹೋದ್ರೂ ಬಿಡೋದಿಲ್ಲ. ಈ ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಈ ಸೂಕ್ಷ್ಮ ಜೀವಿಗಳು, ಈ ರೋಗಾಣುಗಳಿದಾವಲ್ಲ, ಅವುಗಳಿಂದ ಕೃಷಿಯಲ್ಲಿ ಎಷ್ಟು ಶೇಕಡವಾರು ನಷ್ಟ ಆಗ್ತದಂತ ತಾವು ಹೇಳ್ಬೋದು ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ? ಕೃಷಿ ಮತ್ತು ತೋಟಗಾರಿಕೆ ಅಂದ್ರೆ ನನ್ನ ಅಂದಾಜು ಪ್ರಕಾರ ಸುಮಾರು 30% ಆಗ್ಬೋದು ಅಂತ. ಓ, ಹೆಚ್ಚಿಗೆ ಆಗ್ಬಿಡ್ತು, ಬಹಳ ಹೆಚ್ಚಿಗೆ ಆಯ್ತು. 30% ಅಂತಂದ್ರೆ ಈಗ 10 ಚೀಲ ಭತ್ತ ಬರೋ ಜಾಗದಲ್ಲಿ 3 ಚೀಲ ಹೋಯ್ತಂದ್ರೆ 7 ಚೀಲ ಬಂತಂದ್ರೆ ಅದು ದೊಡ್ಡ ನಷ್ಟನೇ. ದೊಡ್ಡ ನಷ್ಟ ಅಂದ್ರೆ ಪ್ರತಿ ವರ್ಷ ಹೇಳ್ತಾರಲ್ಲ. ಹೌದೌದು, ನನಗೂ ಅಂದಾಜು ಮಾಡಿದ ಪ್ರಕಾರ. ಮತ್ತೆ ಕೆಲವು ಸಂದರ್ಭದಲ್ಲಿ ನಮಗೆ ಈಗ ಕಾಫಿ ಪ್ರಾಬ್ಲಮ್ ಹೋದಾಗ ಪ್ರಾಬ್ಲಮ್ ಅಲ್ಲಿ 60% ಸಿಕ್ಕಿದ್ರು ಕೂಡ ಹೌದೌದು ಅಲ್ಲ, ಉತ್ತಮ ಫಸಲ್ ಅಂತ ಅನ್ಸ್ತದೆ ಅಲ್ಲ. ನೀವು ಅಂದಾಜು ಮಾಡಿರೋದು ತಪ್ಪೇನಿಲ್ಲ, ಕೆಲವೊಂದ್ಸರಿ 30% ಯಾಕೆ 50% ಯಾಕೆ 70-80% ನಷ್ಟ ಆಗ್ಬಿಡುತ್ತೆ. ಆದ್ರೆ ಸರಾಸರಿ ಒಂದು 16 ವರ್ಷಗಳ ಇರ್ಬೋದು. ಇಲ್ಲ, ಒಂದು 18% ಆಗುತ್ತೆ ಅಂತ ಒಂದು ಅಂದಾಜು. 18% ಅಂದ್ರೆ ನೀವು ಹೇಳಿದಂಗೆ ಎಷ್ಟೋ ಸಾರಿ ಅರ್ಧಕ್ಕರ್ಧ ಹೋಗ್ಬಿಡುತ್ತೆ, ಶೇಕಡ 50% ನಷ್ಟ ಆಗೋದಿದೆ. ಕಾಫಿಯಲ್ಲೂ ನೀವು ಹೇಳಿದಂಗೆ ಈಗ ಕಾಂಡ ಕೊರಿಯೋ ಕೀಟ ಅಥವಾ ಶಾರ್ಟ್ ಹೋಲ್ ಬೋರರು ಅಥವಾ ತುಕ್ಕು ರೋಗ ಅದೆಲ್ಲ ಬಂದ್ಬಿಟ್ರಂತೂ 10-30% ನಷ್ಟ ಆಗೋದಿದೆ. ಆದರೆ ಒಟ್ಟಾರೆ ಎಲ್ಲ ಬೆಳೆಗಳಲ್ಲೂ ಲೆಕ್ಕ ಹಾಕಿ ವಿಜ್ಞಾನಿಗಳು ಹೇಳೋ ಪ್ರಕಾರ 18% ರೋಗಗಳಿಂದಲೇ ನಮ್ಮ ಕೈ ತಪ್ಪಿ ಹೋಗುತ್ತೆ ಉತ್ಪನ್ನ. ಅಂದ್ರೆ ನೋಡಿ, ನಾವು ಏನು ಪ್ರಯತ್ನ ಪಟ್ಟರು ನಿಸರ್ಗದಲ್ಲಿ ನಿನಗೆ ಇಷ್ಟೇ ಸಿಗಬೇಕಾಗಿದೆ ಅಷ್ಟೇ ತಗೋ, ಇನ್ನು ಬೇರೆ ಬೇರೆ ಜೀವಿಗಳಿದಾವಂತ ಅದಕ್ಕಾಗಿ ಮೀಸಲಿಟ್ಬಿಡ್ತು ಒಂದು ರೀತಿಯಲ್ಲಿ. ಹೌದು, ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು, ರೋಗಾಣುಗಳು. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈಗ ತೋಟದಲ್ಲೆಲ್ಲ ಬಾಳೆಹಣ್ಣುಗಳು ಇದಾವೆ, ತುಂಬಾ ಜನ ಹಂಗೆ ಬಿಟ್ಬಿಡ್ತಾರೆ. ಬಾಳೆಹಣ್ಣು ಇರ್ಬೋದು, ಪಪ್ಪಾಯಣ್ಣು ಇರ್ಬೋದು, ಸೀಬೆಕಾಯಿ ಇರ್ಬೋದು, ಅದನ್ನ ಬಂದು ಪಕ್ಷಿಗಳು ತಿಂದು ನೋಡ್ತಾ ಇರ್ಬೇಕಾದ್ರೆ ತುಂಬಾ ಖುಷಿ ಅನಿಸ್ತದೆ ಅಲ್ವಾ. ಹೌದು, ಒಂಥರ ಬಾಂಧವ್ಯ. ಸ್ವಲ್ಪ ನೀರ್ ಇಟ್ಬಿಟ್ರೆ ಸಾಕು, ನೀರು ಬಂದು ನೀರು ಕುಡ್ಕೋತಾ ಹಣ್ಣು ತಿನ್ಕೋತಾ ಆ ಲೋಕತೆ ಹೋದ್ರೆ ಏನೋ ಒಂದು ಖುಷಿ. ಹೌದು, ಕೆಲವೊಬ್ರು ಅದಕ್ಕಾಗಿ ಬಿಟ್ಬಿಡ್ತಾರೆ, ತಿನ್ಲಿ ಪ್ರಾಣಿ ಪಕ್ಷಿಗಳು ಕೀಟಗಳು ಅಂತ ಅನ್ಕೊಂಡಲ್ವಾ. ಅದನ್ನೇ ಜೈವಿಕ ಕೃಷಿ ಅಂತ ಹೇಳದಂದ್ರೆ ಎಲ್ಲಾ ಜೀವಿಗಳು ಜೀವನ ಮಾಡುವ ಒಂದು ವ್ಯವಸ್ಥೆಯ ಜೈವಿಕ ಕೃಷಿ ಅಂತ. ಬರೀ ಮನುಷ್ಯನೇ ಇರಬಾರ್ದು, ಮನುಷ್ಯನೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ನಾವು ಬೇಡ ಅಂತಂದ್ರು ಅವು ಇದ್ದೇ ಇರ್ತವೆ, ನಿಸರ್ಗ ಆತರ ಸೃಷ್ಟಿ ಮಾಡ್ಬಿಟ್ಟಿದೆ. ಹೌದು, ಒಳ್ಳೇದಾಗ್ಲಿ ಹೇಮಕುಮಾರಣ್ಣ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಹೊಸಬ್ರು ಮಾತಾಡ್ತಾ ಇದ್ದೀರಿ, ಇನ್ನಷ್ಟು ಜನ ಸಂಪರ್ಕ ಮಾಡಲಿಕ್ಕೆ ಸಮಯನೂ ಇದೆ. 08-272-2200-006 ಈ ಸಂಖ್ಯೆ ಇವತ್ತಿನ ಕೃಷಿ ಸಿರಿಗೆ ಹಾಗೆ ಇತರೆ ಕಾರ್ಯಕ್ರಮಗಳಿಗೂ ಲಭ್ಯ ಇದೆ. ಶ್ರೋತೃಗಳೇ, ನಾವು ಹೇಳ್ತಾ ಇದ್ವಿ ನಾಳೆ ಕಾಳುಮೆಣಸು ಬೆಳೆಗಾರರಿಗೆ ವಿಶೇಷವಾಗಿ ಬಹಳ ಉಪಯುಕ್ತವಾದ ಕಾರ್ಯಕ್ರಮ. ಡಾಕ್ಟರ್ ಎಸ್ ಜೆ ಅಂಕೇಗೌಡರಿಂದ ಸಲಹೆಗಳು ಬಿತ್ತರವಾಗ್ತದವೆ. ಈ ಒಂದು ಧಗೆಯಲ್ಲಿ ಹೆಚ್ಚಾದ ತಾಪಮಾನದಲ್ಲಿ ಕಾಳುಮೆಣಸನ್ನು ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಮಾಡಿದೆ ಸರ್. ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಅಶ್ವಥ್ ಅಂತ. ಅಶ್ವಥ್ ಅವರು ಎಲ್ಲಿಂದ ಅಣ್ಣ? ನಾನು ವಿರಾಜ್ ಪೇಟ್ ಬೇಟೋಳಿಯಿಂದ. ಹಾ, ಬೇಟೋಳಿ ವಿರಾಜ್ ಪೇಟೆ. ಎಷ್ಟು ತಮ್ದು ವಯಸ್ಸು? ನನಗೆ ಒಂದು 39-38. ಹೌದಾ? ಏನ್ ಓದಿದ್ದೀರಿ ತಾವು? ನಾವು 10th ಸರ್. ಓಹೋ, ಎಷ್ಟು ಎಕರೆ ತೋಟ? ತೋಟ ಒಂದು 3 ಎಕರೆ ಇರ್ಬೋದು, 3-3.5 ಎಕರೆ. ಹಾ, ಆಮೇಲೆ ಗದ್ದೆ? ಗದ್ದೆ ಒಂದು 40-50 ಬಟ್ಟಿ ಇರ್ಬೋದು ಸರ್. ಹೌದಾ? ದನಕರುಗಳು? ದನಕರುಗಳು ಇತ್ತು ಸರ್, ಎಲ್ಲ ಮಾರ್ಬಿಟ್ವಿ ಸರ್. ಓಹೋ, ಯಾಕೆ? ತಂದೆಗೇನು ವಯಸ್ಸು, ನಾನು ಹಿಂಗೆ ಇಲ್ಲಿ ಟೆಂಪ್ರರಿ ಡ್ರೈವಿಂಗ್ ಎಲ್ಲ ಹೋಗ್ತಾ ಇರ್ತೀನಿ. ಹಂಗೇನೆ ತಂದೆಗೆ ಅದು ಬೇರೆ ಏಜ್ ಆಗಿದೆ ಅಲ್ವಾ, ಕಷ್ಟ ಆಗ್ತಾ ಬಂತು ಅಲ್ವಾ? ಹೌದು ಸರ್, ನಮ್ದು ಇಲ್ಲಿ ಗದ್ದೆಗೆಲ್ಲ ಸ್ವಲ್ಪ ದೂರ ಆಗುತ್ತೆ. ಹೌದು, ಇಲ್ಲ ಆದ್ರೂ ಕೃಷಿಯನ್ನ ನೀವು ಎಷ್ಟು ಇಷ್ಟಪಟ್ಟು ಮಾಡ್ತೀರೋ ಅಷ್ಟು ಪ್ರತಿಫಲ ಇದೆ, ವರಮಾನ ಇದೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಮಾಡ್ಲೇಬೇಕಲ್ವಾ? ಹೌದಾ? ಹೌದು, ಇನ್ಲೇಬೇಕು, ಮಾಡ್ಲೇಬೇಕು. ನೋಡಿ ನೋಡಿ, ಹೌದು ಹೌದು, ಒಳ್ಳೇದಾಗ್ಲಿ, ಪ್ರಯತ್ನ ಮಾಡ್ತಾ ಹೋಗಿ. ಈಗ ತಮಗೆ ಪ್ರಶ್ನೆ ಹೇಳಿ ಸರ್. ಸೌತೆಕಾಯಿನ ಬಹಳ ಇಷ್ಟಪಟ್ಟು ತಿಂತೀವಿ. ಸೌತೆಕಾಯಿಗಳನ್ನ ಇಷ್ಟಪಟ್ಟು ತಿಂತೀವಿ, ಹಸಿ ತರಕಾರಿಯಾಗಿ ಅಲ್ವಾ? ಹೌದು, ಖಂಡಿತ. ಅದನ್ನ ಅಡಿಕೆಗೆ ಏನು ಅಡಿಗೆಗೂ ಉಪಯೋಗಿಸ್ಕೊಳ್ಬಹುದು ಅಲ್ವಾ? ನಿಜ. ಹೌದು, ಈ ಸೌತೆಕಾಯಿ ಹಸಿನ ಹೇಗೆ ತಿಂತೀವೋ ಹಾಗೆ ಇದೇ ಕುಟುಂಬಕ್ಕೆ ಸೇರಿರುವ ಇತರೆ ಕಾಯಿಗಳನ್ನು ತಿನ್ಬಹುದು. ಯಾವ ಇರಬಹುದು ಅಂತ ಹೇಳ್ತೀರಿ? ಈಗ ಹಸಿಯಾಗಿ, ಆದ್ರೆ ಸೌತೆಕಾಯಿ ಕುಟುಂಬಕ್ಕೆ ಸೇರಿರ್ಬೇಕು, ಕ್ಯಾರೆಟ್ ಬೀಟ್ರೂಟ್ ಅಲ್ಲ. ಈಗ ಸೌತೆಕಾಯಿ ಗುಂಪು ಒಂದಿದೆ ಅಂದ್ರೆ ಅದ್ರ ಕುಟುಂಬ ಒಂದಿದೆ. ಎಂತ ಸೋರೆ? ಸರಿಯಾಗಿ ಹೇಳಿದ್ರಿ, ಹಾಲ್ ಸೋರೆ. ಹಾಲು ಸೋರೆಯನ್ನು ಹಸಿಯಾಗಿ ತಿನ್ಬಹುದು. ನನಗೆ ಗೊತ್ತಿಲ್ಲ ಸರ್ ಎಷ್ಟು ಸೋರೆಕಾಯಿ ಅಂದ್ರೆ ಸೋರೆಕಾಯಿ ತಿನ್ನೋದು. ಹೌದು ಅಲ್ಲ, ಹಾಲು ಸೋರೆ, ಹಾಲು ಸೋರೆನ ಆರಾಮಾಗಿ ತಿನ್ಬಹುದು, ಬೀಜ ಸಮೇತನು ತಿನ್ಬಹುದು, ಚೆನ್ನಾಗಿರುತ್ತೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ಇನ್ನು ಒಂದು ಎರಡು ಇದಾವೆ, ನೀವು ನೋಡಿದ್ರಿ, ನಿಮ್ಮ ಅನುಭವಕ್ಕೆ ಬಂದಿರುತ್ತೆ, ತಕ್ಷಣ ನೆನಪಾಗ್ತಾ ಇಲ್ಲ. ಯಾವ್ದಿರ್ಬೋದು? ಸೌತೆಕಾಯಿ ಗುಂಪು ಇರ್ಬೇಕು, ಅದ್ರ ಕುಟುಂಬ ಇರ್ಬೇಕು ಮಾತ್ರ. ಸೌತೆಕಾಯಿ ಗುಂಪು. ಹೌದು, ನಿಮ್ಮಲ್ಲಿ ಸೌತೆಕಾಯಿ ಈಗ ಬೆಳೆದಿದ್ದೀರಾ? ನಾವು ತರಕಾರಿ ಅದೇ ನಮ್ಮ ತಾಯಿ ಮನೆ ಮುಂದೆ. ಹೌದು, ಬೆಳ್ಕೊಂತಾರೆ ಬೆಳ್ಕೊಂತಾರೆ ಕೊಡಗಿನಲ್ಲಿ. ಈ ಒಂದು ಮಳೆಗಾಲದ ನಂತರ ಎಷ್ಟೋ ಜನ ಕುಂಬಳ ಮಾಡ್ಕೊಂತೀವಿ ನೋಡೋಣ. ಮುಂದಿನವರು ಮಾತಾಡ್ತಾರಲ್ಲ, ಉತ್ತರ ಸಿಗುತ್ತೆ, ಕೇಳ್ತಾ ಇರ್ರಿ, ಕಾಯ್ತಾ ಇರ್ರಿ. ಟೊಮೆಟೋ ತಿಂತಾರೆ? ಟೊಮೆಟೋ ಇಲ್ಲ, ಟೊಮೆಟೋ, ಹಾ ಟೊಮೆಟೋ ಸೌತೆಕಾಯಿ ಗುಂಪಿಗೆ ಸೇರಿರುವ ಬೆಳೆ ಅಲ್ಲ. ಟೊಮೆಟೋ ಕುಟುಂಬನೇ ಬೇರೆ. ಈ ನಮ್ಮಲ್ಲಿ ಹಂಗೆ ನಾವು ಪಂಗಡಗಳನ್ನು ಮಾಡ್ಕೊಂಡಿದ್ದೀವೋ ಹಾಗೆ ಸಸ್ಯಗಳಲ್ಲೂ ಪಂಗಡ ಇದೆ, ಸಸ್ಯಗಳಲ್ಲೂ ಕುಟುಂಬಗಳಿದ್ದಾವೆ. ಹಾ, ಆ ಥರ ಇದು. ಉದಾಹರಣೆಗೆ ಸೌತೆಕಾಯಿ ಗುಂಪು ಕುಕ್ಕರ್ ಬಿಟೇಸಿ ಅಂತ ಹೇಳ್ತಾರೆ. ಹಾ, ಟೊಮ್ಯಾಟೊ ಕುಟುಂಬ ಸೊಲನೇಶಿ ಅಂತ ಹೇಳ್ತಾರೆ. ಸೊಲನೇಶಿ, ಹಾ ಆ ಥರ. ಅಂದರೆ ಅದರದಾದ ಒಂದೊಂದು ಗುಂಪಿನ ಸಸ್ಯಗಳಿಗೆ ಒಂದೊಂದು ಕುಟುಂಬವನ್ನು ನೇಮಕ ಮಾಡಿ ಒಂದು ರೀತಿಯಲ್ಲಿ ನಮ್ಮ ಸಸ್ಯವಿಜ್ಞಾನಿಗಳು ಏನು ಅಧ್ಯಯನಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ. ಹ್ಞೂ, ಆಗಲಿ, ನೋಡೋಣ. ಅಶ್ವಥ್ ಅವರೇ ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೆಳಗ್ರೆ ಇನ್ನು ಒಬ್ಬರ ಕರೆಯನ್ನು ನಾವು ಸ್ವೀಕರಿಸಿ ಮಾತಾಡ್ಬೋದು ಅಂತ ಅನಿಸುತ್ತೆ. ಯಾರು ನೋಡೋಣ, ಪ್ರಯತ್ನ ಮಾಡಿ ಕರೆ ಯಾರದು. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ಕೆಳಗ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಕರೆ ಬಂತು. ಯಾರು ತಾವು? ನಮಸ್ಕಾರ, ರೇಡಿಯೋ ಸದ್ ಕಡಿಮೆ ಮಾಡಿ. ಯಾರು ತಾವು? ಯಾರು ತಾವು? ವ್ಯತ್ಯಾಸ ಆಯಿತು, ತಾಂತ್ರಿಕ ದೋಷ ಇರುತ್ತೆ, ಆದರೂ ಪ್ರಯತ್ನ ಮಾಡಿ. ಶತ್ರುಗಳೇ, 08272220002000006 ಪ್ರಶ್ನೆ ನಿಮ್ಮ ಮುಂದಿದೆ. ಸೌತೆಕಾಯಿಯಂತೆ ಇದೇ ಕುಟುಂಬಕ್ಕೆ ಸೇರಿರುವ ಯಾವ ಕಾಯಿಗಳನ್ನು ನೇರವಾಗಿ ತಿನ್ಬಹುದು? ನಮಸ್ಕಾರ, ಯಾರು ತಾವು? ಸರ್ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್ ಇದು ಪಪ್ಪಾಯಿ ತಿನ್ಬಹುದು ಸರ್, ಪರಂಗಿ. ನಿಮ್ಮ ಹೆಸರೇನು ಹೇಳಿ ಸರ್? ನಿಮ್ಮ ಹೆಸರು? ವ್ಯತ್ಯಾಸ ಆಯಿತು. ಪಪ್ಪಾಯ ಅಂತ ಹೇಳ್ತಿದ್ರೆ ಪಪ್ಪಾಯ ಹಸಿಕಾಯಿಯನ್ನು ತಿನ್ನೋದು ಕಡಿಮೆನೆ, ಆದರೆ ಪಪ್ಪಾಯ ಈ ಒಂದು ಸೌತೆಕಾಯಿ ಗುಂಪಿಗೆ ಸೇರಿಲ್ಲ. ಹಾಗಾಗಿ ಕೊನೆ ಕರೆ. ನಮಸ್ಕಾರ, ಯಾರು ತಾವು? ಸರಸ್ವತಿ ಅವರು ಹೇಳಿ ಅಮ್ಮ. ಮುಳ್ಳು ಸೌತೆ ಸರ್? ಹಾ ಹಾ, ಮುಳ್ಳು ಸೌತೆ. ಹೌದು, ಮುಳ್ಳು ಸೌತೆ. ಆಮೇಲೆ ಮತ್ತೊಂದು ಸೌತೆ ಉಂಟು ಇಲ್ಲಿ, ಮಂಗಳೂರು ಸೌತೆ. ಮಂಗಳೂರು ಸೌತೆ, ಹಾಗಲ. ಹಾಗಲನ್ನು ಹಸಿ ತಿನ್ಬೋದಲ್ವಾ? ಆರಾಮ ತಿಂತಾರೆ, ಮಧುಮೇಹಿಗಳು ಬಹಳ ಇಷ್ಟಪಟ್ಟು ಹಸಿ ತಿಂತಾರೆ. ಮತ್ತೆ ಸೋರೆಕಾಯಿಯನ್ನು ತಿಂತೇವೆ. ಹೌದು, ಸೋರೆಕಾಯಿನ ಹೇಳಿದ್ರು, ಪಡವಲಕಾಯಿಯನ್ನು ಬಹಳ ಚೆನ್ನಾಗಿ ಇಷ್ಟಪಟ್ಟು ತಿನ್ಬಹುದು. ಹೌದು, ಧನ್ಯವಾದ ಅಮ್ಮ. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ಬಹಳ ಇಷ್ಟಪಟ್ಟು ನೀವು ಸಂಪರ್ಕ ಮಾಡಿದಿರಿ, ಅನೇಕರು ಇಷ್ಟಪಟ್ಟು ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಆಗ್ತಾ ಬಂತು, ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ನಮಸ್ಕಾರಗಳು. ರೈತ ಬಂಧುವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸು ಮತ್ತು ಏಲಕ್ಕಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾಗಿರುವ ಕೆಲಸ ಕಾರ್ಯಗಳು ಈ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ನಿಧನ ಸುದ್ದಿ. ಕಡಂಗ ಮರೂರು ಗ್ರಾಮ ಕಾರಳನ ಅಮ್ಮಂಡ ಸತೀಶ್ ಹೆಂಗಡ ಲೈನ್ ಮನೆಯಲ್ಲಿ ವಾಸ ಇಂಜ ಅಣ್ಣು ಐಂಗ 63 ಬಯತಲು ಇಂದು ಪೊಲಾಕ 10 ಗಂಟೆಗೆ ಮರಣಪಟ್ಟಿತ್ತು. ಅಣ್ಣು ಐಂಡ ದಪ್ಪನ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಕಡಂಗ ಮರೂರು ಗ್ರಾಮದಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕೊಡಗು ಜಿಲ್ಲಾ ಮತದಾರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿನ ಕಡೆಯಿಂದ ಮತದಾನದ ಮಹತ್ವನ ತೋರಿಸುವ ನಿಟ್ಟಿನಲ್ಲಿ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಕೂಡುಕೂಟಲಿ ಇದೇ ತಿಂಗಳ 15 ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾಸೀಟ್ಲಿ ವಿಶ್ವ ಚಿತ್ರಕಲಾ ದಿನಾಚರಣೆಯ ಪ್ರಯುಕ್ತ 10:00 ಚಿತ್ರ ಬಿಡಿಸುವ ಪೈಪೋಟಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಏರ್ಪಾಡಾಟು. ಜಿಲ್ಲೆಯ ಚಿತ್ರಕಲಾವಿದರು ಮತದಾನದ ಮಹತ್ವನ ತೋರಿಸುವ ಚಿತ್ರಗಳ ಬಿಡಿಸಿವೆ. ಹಂಗೆ ಇದೇ ಹೊತ್ತಲ್ಲಿ ನಾನು ಮತದಾನ ಮಾಡುತ್ತೇನೆ ಅಂತ ಹೇಳುವ ದೊಡ್ಡ ಕ್ಯಾನ್ವಾಸ್ನ ರಾಜಾಸೀಟ್ಲಿ ಚಿತ್ರಕಲಾವಿದರು ಬಿಡಿಸಿವೆ. ಸಾರ್ವಜನಿಕರು ಸಹ ಕ್ಯಾನ್ವಾಸ್ಲಿ ತಮ್ಮ ಸಂದೇಶನ ತೋರಿಸಿಕೆ ಅವಕಾಶ ಉಂಟು. ಪೈಪೋಟಿಲಿ ಭಾಗವಹಿಸಿಕೆ ಕುಸಿರುವ ಮಕ್ಕ ಮತ್ತು ಸಾರ್ವಜನಿಕರು ಅಂದು ಬೆಳಿಗ್ಗೆ 10:00 ಹೆಸರು ಕೊಡಿಕೆ ಅವಕಾಶ ಉಂಟು. ಸಿರಿಗನ್ನಡ ವೇದಿಕೆ ಕೊಡಗು ಹಂಗೆ ಮಡಿಕೇರಿ ಸಿರಿಗನ್ನಡ ವೇದಿಕೆ ಮಹಿಳಾ ಘಟಕದ ಕಡೆಯಿಂದ 14/13 ಬೆಳಿಗ್ಗೆ 10:30 ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ನಾಳಿನ 14 ಮುಟ ಇರದುಲೆ. ಆದರೆ ಯಾಗೋಳ್ನಿಗೆ ಮೊದ್ದುನ ಕೊಟ್ಟವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಹಿರಿಯ ನಾಗರಿಕರ ವೇದಿಕೆನ ಸಾಮಾನ್ಯ ಸಭೆ ಇದೇ 15 ಬೆಳಿಗ್ಗೆ 10:00 ಕಡಗದಾಳು ರಸ್ತೆನ ಕ್ಯಾಪಿಟಲ್ ವಿಲೇಜ್ಲಿ ಸಂಸ್ಥೆನ ಅಧ್ಯಕ್ಷ ಕೊಂಗಂಡ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ವಿಧಾನಸಭಾ ಚುನಾವಣಾ ಸಂಬಂಧ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮಾಹಿತಿ ಪುಕಾರನ ಕುರಿತು ಕ್ರಮ ತಕಣಿಕೆ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ದಿನದ 24 ಕಂಟ್ರೋಲ್ ಕಾಂಬರೆನ ಶುರು ಮಾಡಿಳು. ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ಪುಕಾರುಗ ಮಾದರಿ ನೀತಿ ಸಂಹಿತೆನ ಉಲ್ಲಂಘನೆಯ ಪ್ರಕರಣಗಳ ಮಾಹಿತಿಗೈದ್ದರೆ 08-274-25-6-3-28 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಮಾಹಿತಿ ಕೊಡಕುತ್ತ ಚುನಾವಣಾಧಿಕಾರಿಗ ತಿಳಿಸಿಳು. ಕೊಡವತಕ್ಕು ಅಳತು ಕರಡ ಕೂಟ ಮತ್ತು ಕೊಡವ ಕ್ರಿಯೇಷನ್ಸ್ನ ಕಡೆಯಿಂದ ಕೊಡವತಕ್ಕು ಅಳತು ಕರಡ ಕೂಟಕ್ಕೆ 25 ತುಂಬಿದ ಬೆಳ್ಳಿ ಹಬ್ಬದ ಗ್ಯಾನರಿ ಆನ್ಲೈನ್ಲಿ ಕೊಡವ ಪಾಟು ಪೈಪೋಟಿ ಕಾರ್ಯಕ್ರಮ ಏರ್ಪಾಡಾಟು. ಕುಸಿರವು ಕೊಡವ ಬಾಸಿಲಿ ಹಾಡನ್ನು ಹಾಡಿ ವಿಡಿಯೋ ಮಾಡಿ ಕಳಿಸಿಕೆ ಇದೇ 15 ಆಖಿರಿ ದಿನಾಂತ ಆಯೋಜಕರು ತಿಳಿಸಿಳು. ಕೂದುಕುಳಿ ಕ್ರಿಕೆಟ್ ಸಮಿತಿನ ಕಡೆಯಿಂದ ಭಾಗಮಂಡಲದ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಕುದುಕುಳಿ ಐನ್ಮನೆ ಕ್ರಿಕೆಟ್ ಕಪ್ನ ಇಂದು ನಡೆದ 7 ದಿನದ ಆಟಲಿ ಪರ್ಲಕೋಟಿ ತಂಡ ಸೆಮಿಫೈನಲ್ ಹಂತಕ್ಕೆ ತಲುಪಿಟ್ಟು ನಾಳೆ ಯಾವುದೇ ತಂಡಗಳಿಗೆ ಆಟ ನಡೆಯಲೆ. 14/13 ಇಳಂದಿಲ ಹೊಸಕುಲು ಎಡಿಕೇರಿ ಪೊನ್ನಚ್ಚನ ಕುದುಪಜೆ ಹಂಗೆ ಪುದಿಯ ನೆರವನ ತಂಡಗಳಿಗೆ ಕ್ವಾರ್ಟರ್ ಫೈನಲ್ ಆಟಗ ನಡೆದಿದೆ. ಈ ಸಲ ಕಾಯುತ್ತಿರುವ ರಣಬಿಸಿಲಿಗೆ ಒಳ್ಳೆ ಮೆಣಸು ಬಳ್ಳಿಗಳ ಹೇಗೆ ರಕ್ಷಣೆ ಮಾಡಿಕೊಳ್ಳೋಕುತ್ತ ಹೇಳದರ ಕುರಿತು ನಾಳೆ ಸಾಯಂಕಾಲ 6:50 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗುವ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಜಿ ಅಂಕೇಗೌಡವು ಸುಮಾರು ಸಲಹೆಗಳ ಕೊಟ್ಟವೆ. ವಿರಾಜಪೇಟೆ ನಾಪೋಕುಲು ಮುಖ್ಯ ರಸ್ತೆನ ಕರಡ ಹೊಳೆ ನೀರಿಲ್ಲದೆ ಬತ್ತಿ ಹೊಟ್ಟು ಕಡಂಗ ಅರಪಟ್ಟು ಅರಪಟ್ಟು ಪೈಸರಿ ಕರಡ ಗ್ರಾಮಕ್ಕೆ ಕುಡಿಯಕ್ಕೆ ಈ ಹೊಳೆಯಿಂದ ನೀರು ಹೋಗ್ತಿತ್ತು. ಆದರೆ ಈ ಸಲದ ಕಾಯುತ್ತಿರುವ ರಣಬಿಸಿಲಿನ ಉರಿಗೆ ಹೊಳೆಯಲ್ಲಿ ನೀರಿಲ್ಲದೆ ಬತ್ತಿ ಹೋಗಿ ಗ್ರಾಮಗಳಿಗೆ ಕುಡಿಯಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಂದುಟ್ಟು. ಪ್ರಕೃತಿನ ಪೊರಲಿಗೆ ಹೆಸರು ಪಡೆದಿರುವ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾಸೀಟ್ಲಿ ಹೊಸದಾಗಿ ಜಿಪ್ ಲೈನ್ ಸಾಹಸ ಕ್ರೀಡೆ ಸುರಾಟು. ಇಂದು ಈ ಸಾಹಸ ಕ್ರೀಡೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ಒಟ್ಟು 310 ಉದ್ದದ ಜಿಪ್ ಲೈನ್ನ ಹಾಕೊಳ್ಳೋ, ಸುರಕ್ಷತೆಗೆ ಜಾಸ್ತಿ ನಿಗಾ ಕೊಡೋಕು, ಇದರೊಟ್ಟಿಗೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಅಕಾಡೆಮಿಯಿಂದ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಪ್ರಮಾಣ ಪತ್ರನ ತಗೊಳಕು, ಸಾಹಸ ಅಕಾಡೆಮಿನ ಸರಿಯಾದ ಸಲಹೆ ಸೂಚನೆಗಳ ಪಾಲನೆ ಮಾಡೋಕುತ್ತ ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕರಿಗೆ ಸೂಚನೆ ಕೊಟ್ಟು. ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕ HR ನಾಯಕ್ ಮಾತಾಡಿ

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ರಾಜಾಸೀಟಿಲ್ ಜಿಪ್ಲೈನ್ ಸಾಹಸ ಕ್ರೀಡೆಗೆ ಮೂಳೆಯಿಟ್ಟ ಜಿಲ್ಲಾಧಿಕಾರಿ. ವಿಶ್ವ ಚಿತ್ರಕಲಾ ದಿನತ್ರ ಮಾರಿಪತ್ ಮತದಾನ ಸಂದೇಶ ಉಳ್ಳನ್ನತ ಚಿತ್ರ ಬುಡ್ತೋ ಪೈಪೋಟಿ ನಡೆದೋಕ ತೀರ್ಮಾನ. ಸುದ್ದಿರ ವಿವರ: ಪ್ರಕೃತಿರ ಛಾಯಿ ಭೋಜತರ ನಡುಲು ಎಲಂಗೇಂಡುಳ್ಳ ಫಲತರತ್ರ ಪೂತೋಟ ಉಳ್ಳನ್ನತ ಮಡಿಕೇರಿರ ರಾಜಾಸೀಟಿಲ್ ಇದೀಗ ಜಿಪ್ಲೈನ್ ಅನ್ನುವ ಸಾಹಸ ಕ್ರೀಡೆಯನ್ನು ಕೂಟಿತು. ಇನ್ನೂ ತೋರು ಪುದಿಯ ಕ್ರೀಡೆಗೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಪಿಣ್ಯ